ಒಂದು ಹಾಡ್ ಬರ್ತದ ನೋಡು, ಹೊಂಗೆ ನೆರಳಿನ ನಿದ್ದೆ ಸುಖಮಮ್ಮಿ ಅಂತ ಒಂದು ಹಾಡ್ ಬರ್ತದಲ್ಲ, ಹಂಗೆ ಹೊತ್ತಾರನ್ನ ಅವಳೇನಾರು ಜಮೀನ್ ಕೆಳಗೆ ಹೋಗ್ಬಿಟ್ರೆ ಆ ಮರದ ಕೆಳಗಡೆ ಕುಂತ್ಕೊಬಿಟ್ಟು ಬಹಳ ತಂಪಾಗಿ ಸಾಯಂಕಾಲ ಹಿತವಾಗಿ ಬರ್ತಾಳೆ. ಇವತ್ತೆಲ್ಲ ಅಪರೂಪಕ್ಕೆ ಸಿಕ್ಕಿದ್ಲ, ಹಂಗೆ ಕರ್ಕ ಬಂದೆ. ಹಂಗೆ ಈ ಉರುಬಿಸ್ತಲ್ಲಿ ಮತ್ತೆ ಇಷ್ಟೊತ್ತಿಗೆ ಬಂದ್ಬಿಟ್ಟು ಇವತ್ತು ಇಲ್ಲ, ಆದ್ರೂ ಅಲ್ಲಿ ಅವಳಿಗೆ ತಂಪು ಕಂಡು ಬಹಳ ಆಸೆ ಆಗಿತ್ತಾ. ಅವ್ರ ಗೌಡ್ರು ಹೊಡ್ಕ ಬತ್ತೀನಿ ಅಂದ್ರಂತೆ ದನಕರವ, ಅದಕ್ಕೆ ಬೇಗ ಬಂದ ಅವಳ ಮನೆ ಕಡೆಗೆ. ಅವಳಿಗೆ ಏನೇನ್ ಕೆಲ್ಸ ಇರ್ತದೆ ಯಾರಿಗ ಗೊತ್ತಪ್ಪ, ನಂಗು ನಿಮ್ಗೆ ಗೊತ್ತಾಗಂಗೆ ಏನ್ ಹೇಳ್ಕತ್ತಾಳ ಅವಳು? ಇಲ್ಲ, ಆಮೇಲೆ ನಾವು ಕಾಣಂಗೆ ಅವಳು ಹೊಂಗೆ ಮರದ ನೆರಳು ತಗತ್ತವಳೆ ಅಂತ ಅನ್ಕಂತಿರ್ತೀವಿ, ಆದ್ರೆ ಹೊನ್ನು ತಗೊಂಡೋಗಿ ಬೇರೆ ಕಡೆ ಇಡ್ತಾವಳೆ ಅಂತ ನಮಗೆ ಗೊತ್ತಿರಕ್ಕಲ್ಲ. ಅಲ್ಲ, ಅವಳು ಹೊಂಗೆ ಮರದ ನೆರಳಲ್ಲಿ ಕೂತ್ಕೊಂಡು ಎಂತ ಹೊನ್ನೊಂದಂತ ಆಲೋಚನೆಗಳು ಬರ್ತಾ ಇರ್ತಾವ, ಏನ್ ಕನ್ಸು ಕಾಣ್ತಿರ್ತಾಳ ಯಾರಿಗ ಗೊತ್ತು? ಹೌದೌದೌದೌದು ಅಲ್ವಾ, ನೀನ್ ಹೇಳದ್ ನಿಜ. ಆಮೇಲೆ ಈಗ ನನ್ಗೆ ಮೀನಕನ್ ಕಂಡ್ರೆ ಒಂದ್ ಕಡೆ ಬಹಳ ಖುಷಿ ಆಯ್ತದೆ ಹೊಂಗೆ ಮರದ ನೆರಳನ್ನ ಅನುಭವಿಸ್ತಾವಳೆ ಅಂತ, ಇನ್ನೊಂದ್ ಕಡೆ ಬಹಳ ಬೇಸರ ಆಯ್ತದೆ ಹೊನ್ನೆಲ್ಲ ತಗೊಂಡ ಬ್ಯಾಂಕಿಗೆ ಇಡ್ತಾವಳಲ್ಲ ಅಂತ. ಇಡ್ಲಿ ಬಿಡಪ್ಪ ಇಡ್ಲಿ, ಅದು ಇಷ್ಟು ಒಳ್ಳೇದಲ್ವಾ. ಇನ್ನೇನ್ ಬಾ ಅಂತಂದ್ರೆ ನಮ್ಗೆ ಮುಂಗಾರು ಬಂದಾಗ ನಮ್ ಜಮೀನ್ ಪಮೀನ್ ಕೆಲ್ಸಕ್ಕೆ ಕೇಳಿ ಕೊಡ್ತಾಳೆ ಕೊಡ್ತಾಳೆ. ಮತ್ತೆ ಈಗ ಅವಳೇ ದೊಡ್ಡ ಬ್ಯಾಂಕ್ ಇದ್ದಂಗೆ ನಮ್ಗೆ ಖಂಡಿತ ಬ್ಯಾಂಕ್ ಹೋದ್ರೆ ನಾಕಾರು ಪತ್ರ ಬಂತೆ ಅವಂತೆ ಇವಂತ ದಾಖಲೆ ತಗೊಂಡ್ ಹೋಗ್ಬೇಕು, ಇಳ್ತಾವ್ರೆ ಯಾವ್ದು ಇಲ್ಲ. ಕೊಡುವಂತ ಒಂದ್ ಮಾತಂಗ್ ಹಾಕಿದ್ರೆ ಸಾಕು, ಆ ಮಾತಿನ ಇದ್ರ ಮೇಲೆ ಕೊಟ್ಬಿಡ್ತಾಳೆ. ಏನೋ ಬಹಳ ಫುಸ್ಲಾಸ್ತಿದ್ರಪ್ಪ ಇಬ್ರು, ಕಾರಣ ಏನೇನ್ ಹಿಂದೆ ಇದೆಯೋ ಗೊತ್ತಿಲ್ಲ. ಏನಿಲ್ಲ, ಈಗ ಒಳ್ಳೆ ಬಿಸಿಲಲ್ವಾ, ನೀನ್ ಹೊಂಗೆ ಮರಲ್ ತಂಪು ತಗ ಬಂದಿದ್ಯಾ, ಇನ್ ಮೂರ್ ತಿಂಗಳ ಕಾಲದ್ರೆ ಮಳೆ ಬರ್ತದೆ, ಹಾಗೆ ನಮ್ಗೊಂಚೂರು ಕೊಡು ಕೆಲಸ ಮಾಡಕ್ಕೆ ಅಂತ ಅಷ್ಟೇ, ಇನ್ನೇನಿಲ್ಲ. ಅಲ್ಲಕ್ಕನ ಮೀನಕ್ಕ, ನಾನು ಮೊನ್ನೆ ದಿವಸ ಹಂಗೆ ನಿಮ್ಮನೆ ಕಡೆಲ್ಲೇ ಹೋದೆ, ಎಲ್ಲೋ ಹೋಗ್ಬೇಕಾಯ್ತು, ಅಲ್ಲೇ ಹೋಗ್ತಾ ಇದ್ದೆ. ನೀನ ಉರುಬಿಸಲು ಮಧ್ಯಾಹ್ನ 3 ಗಂಟೆಲ್ಲಿ ಮಜ್ಜಿಗೆ ಕಡಿತಿದ್ದಲ್ಲ ಅಂತ, ನೀನು ಎಷ್ಟು ಮಜ್ಜಿಗೆ ಮಾಡಿಟ್ರುವೆ? ನಮ್ಮನೇಲಿ ಮಜ್ಜಿಗೆ ಕಡಿತಾಳೆ ಮೀನಕ್ಕ ಅಂತ ಗೊತ್ತಾ, ಆಚೆ ಮನೆ ವೀಣಕ್ಕ, ಎಲ್ರು ಬಂದ್ ಇಸ್ಕೋ ಹೋಯ್ತಾರೆ ಆಯ್ತಾ. ಅದಕ್ಕೆ ಒಂದ್ ಸ್ವಲ್ಪ ಜಾಸ್ತಿ ಕಡ್ದಿಟ್ಬಿಡುವ, ನಿಮ್ಗೂ ಹೊಸಸಿ ಕೊಡುವ ಅಂತಾನೆ ಕಡಿತಾ ಕೂತಿದ್ದೆ. ಮಜ್ಜಿಗೆ ವಿಷಯದಲ್ಲಿ ಒಂದ್ ಹೇಳ್ಬೇಕು ಅಂತ ಅನ್ಕೊಂಡೆ ನಾನು, ಅವ್ ಸ್ವಲ್ಪ ಬಿಜಿ ಇದ್ದಿದ್ರಿಂದ ಹೇಳಕ್ಕಾಗಲಿಲ್ಲ ನಂಗೆ. ಹೇಳಿ ಮತ್ತೆ. ಮಜ್ಜಿಗೆ ಕಡೆಯದ ಏನಿದ್ರು ಬೆಳಗ್ಗೆ 4 ರಿಂದ 7 ಗಂಟೆ ಒಳಗೆ ಮುಗಿದೋಗ್ಬಿಡ್ಬೇಕು. ಯಾಕೆ ಅಂತ ಅಂತಂದ್ರೆ, ಈ ಮೊಸರು ಐತಲ್ಲ, ಮೊಸರಲ್ಲಿ ಸಾಕಷ್ಟು ಜಿಡ್ನಾಂಶ ಇರ್ತದ ನೋಡು, ಈ ಬಿಸಿಲಿಗೆಲ್ಲ ಕರಗ್ಬಿಡ್ತದೆ. ಕರಗದಾಗ ಆ ಜಿಡ್ನಾಂಶ ಪೂರ್ತಿ ಸಿಗಕ್ಕಿಲ್ಲ, ಅದು ದಿಟನೆ ಬೆಳಗ್ಗೆ ಒಂದಪ್ಪ ಕಡ್ದು ಬಿಡ್ತೀನಿ, ಬೆಣ್ಣೆಗೆ ಅಂತ ಆದಾಗ ಬೆಳಗ್ಗೆ ಕಡ್ಕತೀನಿ. ಇಳಿ ಹೊತ್ತಿಗೆ ಕಡದ್ರು 3:30-4 ಬಿಸಿಲು ಇಳ್ದಿರುತ್ತೆ, ಅವಾಗ ಒಂದ್ ಸ್ವಲ್ಪ ಮೇಲ್ ಮಜ್ಜಿಗೆ ಅಂತ ಹಂಗೆ ಕುಡಿಯಕ್ ಕಡ್ಕೊಳ್ಳೋದು, ಅದ್ರಲ್ಲಿ ಬೆಣ್ಣೆ ಬರಕ್ಕಿಲ್ಲ. ಯಾರು ನಮ್ಮಂತರ ಬಂದ್ರೆ ಕೊಡೋಣ ಅಂತ. ನಿಜವಾಗ್ಲೂ ಆತರ ಅದು ಜಿಡ್ನಾಂಶ ಇರ್ತದಲ್ಲ ಶಂಕರಣ್ಣ, ಮಜ್ಜಿಗೆ ಒಳಗೆ ಕರಗಬಾರ್ದಂತೆ. ಮಜ್ಜಿಗೆ ಮಜ್ಜಿಗೆ ಹಂಗೆ ಇರ್ಬೇಕು, ಮಜ್ಜಿಗೆ ಅಂದ್ರೆ ಜಿಡ್ನಾಂಶ ಇಲ್ಲ, ಏನು ಇಲ್ಲ, ಏನೂ ಇಲ್ಲ. ಪೂರ್ತಿ ನಾವು ಏನು ಜಿಡ್ನಾಂಶ ಇರ್ತದ ಹಾಲಲ್ಲಿ ಮೊಸರಿನಲ್ಲಿ, ಅದ್ ಪೂರ್ತಿ ನಮ್ಗೆ ಬೆಣ್ಣೆ ಸಿಗಬೇಕು ಅಂತ ಅಂದ್ರೆ ಬೆಳಗಿನ ಜಾವದಲ್ಲೇ ಕಡಿಬೇಕು. ಹೊತ್ತಾರೆ ಸೂರ್ಯ ಉದಿಸೋಕ್ಕಿಂತ ಮುಂಚೆ ನೀವು ಶುರು ಮಾಡಿದ್ರೆ, ಸೂರ್ಯ ಏನೇನು ಬಂದ ನೋಡ್ರೆ ನೀವು ಮುಗಿಸಿ ಬೆಣ್ಣೆ ಉಂಡೆ ಕಟ್ಟಿ ಪಕ್ಕಕ್ಕೆ ಇಟ್ಬಿಟ್ಟಿರ್ಬೇಕು. ಮಜ್ಜಿಗೆ ಇರ್ತದಲ್ಲ ಅದು ಬಾರಿ ಶ್ರೇಷ್ಠವಾದ ಮಜ್ಜಿಗೆ, ಬಹಳ ರುಚಿ, ಮತ್ತೆ ನಮ್ ದೇಹಕ್ಕೆ ಬಹಳ ತಂಪು, ಮತ್ತೆ ಜಿಡ್ನಾಂಶ ದೇಹಕ್ಕೆ ಬರಕಲ್ಲ. ಮತ್ತೆ ಎಷ್ಟು ಕುಡಿದ್ರು ಕುಡಿತಾನೆ ಇರೋಣ ಅನ್ಸುತ್ತೆ, ನಿಮಗೆ ಏನು ಇದೆ ಅನ್ಸಕ್ಕಲ್ಲ. ಈಗೆಲ್ಲ ಶಂಕರಣ್ಣ ಬಿಸಿಲು ಬೇರೆ ಜಾಸ್ತಿ ಆಗ್ಬಿಡ್ತಲ್ಲ, ಯಾರ ಮನೆಗೆ ಹೋದ್ರು ಮಜ್ಜಿಗೆ ಕೊಡೋಣ ಅಂತಾರೆ. ನಾನು ಕೇಳ್ತೀನಿ ಫಸ್ಟ್, ನಮ್ಗೇನು ಕೇಳೋದು ಕೇಳದೆಯ, ಬೆಳಗ್ಗೆ 6:30-7 ಗಂಟೆ ಒಳಗೆ ಕಡದಿದ್ರೆ ಕೊಡಿ ನಂಗೆ ಮಜ್ಜಿಗೆ, ಅದ್ರ ಮೇಲೆ ಕಡದ್ರೆ ಕೊಡ್ಬೇಡಿ ಅಂತ ಹೇಳ್ಬಿಟ್ಟು. ಅವ್ರ ಕಡೆ ವಿಚಾರವೇ ಇಲ್ಲ, ಮಜ್ಜಿಗೆ ಬೇಕು ಅಂತ ಅಂದ್ರೆ ಮೊಸರು ತರೋದು, ದಡಮ್ಸೋದು ಕೊಟ್ಬಿಡೋದು ಮಾಡ್ತಾರೆ. ಇನ್ನು ಕೆಲವರು ಒಂದ್ ತೊಟ್ಟು ನೀರ್ ಹಾಕ್ಬಿಟ್ಟು ಮಿಕ್ಸಿ ಚೈ ಅನ್ಸ್ಬಿಟ್ ಕೊಡ್ತಾರೆ, ಮಜ್ಜಿಗೆ ಅಂತ. ಅದು ಮಜ್ಜಿಗೆ ಅಲ್ಲ, ಮಜ್ಜಿಗೆ ಅಂದ್ರೆ ಬೇರೆ ಅಂತ ಹೇಳ್ಬಿಟ್ಟು ಮೊನ್ನೆ ದಿವಸ ಒಬ್ಬರಿಗೆ ಹೇಳ್ಬಿಟ್ಟು ಬಂದೆ ಶಂಕರಣ್ಣ. ಯಾವಾದ್ರೂ ನೀವಾದ್ರು ಬೆಳಗ್ಗೆ ಅದ್ ಮಜ್ಜಿಗೆ ಕಟ್ಕೋಬೇಕು, ಮಜ್ಜಿಗೆ ಇಟ್ಕೋಬೇಕು ಅನ್ಕೊಂಡಿಕ್ಕೆ ಕುಡಿತಾ ಇರ್ಬೇಕು, ಅದು ಆರೋಗ್ಯಕ್ಕೆ ಬಾರಿ ತಂಪು ಒಳ್ಳೇದು ಅಂತ ಹೇಳಿ ಹೇಳ್ತಾರೆ. ನೀನ್ ಮೊಸರನ್ನ ತಗೊಂಡು ದಡಮಿಸ್ಬಿಟ್ಟು ಮಜ್ಜಿಗೆ ಮಾಡ್ಕೊಂಡ್ರೆ ಅದು ಮೊಸರೇ ಆಗಿರ್ತದ, ಮಜ್ಜಿಗೆ ಆಗಿರೋದಿಲ್ಲ. ಗಿಡ್ನಾಂಶ ಇರ್ತದಲ್ಲ, ಗಿಡ್ನಾಂಶ ಇರ್ತದ ಅದು ಬಂದು ಶಂಕರಣ್ಣ. ಆಮೇಲೆ ಮೊನ್ನೆ ದಿವಸ ನನ್ನ ಫ್ರೆಂಡು ಮಗಂಗೇನೋ ಹುಷಾರಿಲ್ಲ ಅಂತೆ, ಆಸ್ಪತ್ರೆ ಕರ್ಕೊಂಡು ಹೋಗಿದ್ನಂತೆ. ವರ್ಷ ತುಂಬತೈತೆ, ಇನ್ನು ಸರಿಯಾಗಿ ನಡೀತಾ ಇಲ್ಲ, ಮಾಡ್ತಾ ಇಲ್ಲ, ಅದು ಇದು ಅಂತೇಳಿ ಏನೋ ಹೇಳಿದ್ನಂತೆ. ಅದಕ್ಕೆ ಈಗೆಲ್ಲ ಸ್ವಲ್ಪ ನೀವು ಹುಯ್ಯಾಲ್ ಪಯಾಲ್ ಹಾಕ್ಬೇಕು, ಎಲ್ಲ ಹಾಕಿ ನೀಟಾಗಿ ಅಂತೇಳಿ ಅಂತ ಅಂದ್ರಂತೆ. ಇಲ್ಲ, ಅಲ್ಲಿ 3 ತಿಂಗಳಿಂದ ಹಾಕ್ತಿವಿ ಅಂತ ಅಂದ್ರಂತೆ. ಯಾವ ಹಾಲು ಅನ್ನೋದಕ್ಕೆ ಪಾಕೆಟ್ ನಾಲ ಅಂತ ಹೇಳ್ಬಿಟ್ಟು ಹೇಳಿದ್ರಂತೆ. ಇಲ್ಲ, ಅದೆಲ್ಲ ಆಗೋದಿಲ್ಲ, ಅದರಲ್ಲೆಲ್ಲ ಜಿಡ್ನಾಂಶ ತೆಗೆದು ಬಿಟ್ಟಿರ್ತಾರೆ. ಈ ಒಳ್ಳೆ ಹಾಲು, ಒಳ್ಳೆ ನಾಟಿ ಹಸಿನ ಹಾಲು ಆಗ್ಬೇಕು, ಅಂತದ್ ಹಾಕಿದ್ರೆ ಮಕ್ಳು ಸ್ವಲ್ಪ ಚೆನ್ನಾಗಿ ಚೇತರಿಸ್ಕೊತವೆ ಇವತ್ತಿನ ಇದ್ರಲ್ಲಿ ಅಂತ ಹೇಳ್ಬಿಟ್ಟು ಅಂದ್ರಂತೆ. ಅದಕ್ಕೆ ಇವನಿಗೆ ಚಿಂತೆ ಆಗ್ಬಿಟ್ಟೈತೆ, ಈಗ ಎಲ್ತರಲ್ಲಿ ನಾನು ನಾಟಿ ಹಸಿನ ಎಲ್ಲೂ ಸಿಗೋದಿಲ್ಲ, ನಮ್ಮ ಮನೆ ಅಕ್ಕಪಕ್ಕವ ನಾವಿರೋದು ನೋಡ್ರಿ ಹಾಸನ ಸಿಟಿಲಿ, ಏನ್ ಮಾಡೋದು ಅನ್ನೋದಕ್ಕೆ ಡಾಕ್ಟರ್ ಹೇಳಿದ್ರಂತೆ, ಕಷ್ಟ ಆದ್ರೂ ಪರವಾಗಿಲ್ಲ, ಮೊದ್ಲು ಹೋಗ್ಬಿಟ್ಟು ಒಂದು ಹೊಸತಾಗ ಸಾಕೊಂಡು ಹಾಲ್ ಕರ್ಕೊಂಡು ಮಗ ಚೆನ್ನಾಗಿರ್ಬೇಕು ಅಂತ ಅಂದ್ರೆ ಮಾಡ್ಬೇಕು, ಇಲ್ಲ ಅಂತ ನಿನಗ್ ಬಿಟ್ಟದ್ದು ಅಂತೇಳ ಅಂತ ಅಂದ್ರಂತೆ. ಇವನ್ಗೆ ಈಗ ಅದೇ ಯೋಚನೆ ಆಗ್ಬಿಟ್ಟು, ಹೊಸ ತಂದ ಎಲ್ ಕಟ್ಟೋದು ಅಂತ, ಹೊಸ ತಂದ ಎಲ್ ಕಟ್ಟೋದು, ಕೊಟ್ಟಿಗೆ ಎಲ್ ಮಾಡೋದು, ಬೇಸರ ಯಾರು ಈ ಸಲದಕ್ಕೆ ಈ ಸಿಟಿ ಒಳಗಡೆ ಅದನ್ನ ಸಾಕಂದು ನೋಡ್ಕೊಂಡು ಮಾಡೋದು ಬಹಳ ಕಷ್ಟ ಆಯ್ತದಲ್ಲ. ಈಗ ಅದಕ್ಕೆ ಮೇವು ಪಾವು ತರಬೇಕು, ನೋಡ್ಕೊಳಕೊಂದು ಜನ ಆಗ್ಬೇಕು, ಮತ್ತೆ ಸಿಟಿ ಒಳಗಡೆ ಇರ್ತಾರ ಇವರಿಗೆ ಅದ್ರದ್ದು ಅಭ್ಯಾಸ ಇರಕಲ್ಲ. ಅಕ್ಕಪಕ್ಕದವರು ತರ ನೋಡ್ತಾರೆ ಈ ಸಗಣಿ ವಾಸನೆ ಗಂಜಲದ ವಾಸನೆ, ಅವು ಆಕ್ಚುಲಿ ಅವರಿಗೆ ಇನ್ನು ಗೊತ್ತಿಲ್ಲ ಈ ಗಂಜಲದ ವಾಸನೆ ಸಗಣಿ ವಾಸನೆ ಕುಡಿದಷ್ಟು ಆರೋಗ್ಯಕ್ಕೆ ಎಷ್ಟು ಒಳ್ಳೇದು ಅಂತಂದ್ರೆ. ಮತ್ತೆ ಈ ಗಾರೆನೆಲ್ಲ ಬಂದ್ಬಿಡ್ತು, ಟೈಲ್ಸ್ ನೆಲ್ಲ ಬಂದ್ಬಿಡ್ತಲ್ಲ, ಅದರಿಂದ ನಮ್ ದೇಹಕ್ಕೆ ಎಷ್ಟು ತೊಂದರೆ ಆಯ್ತೈತೆ ಅಂತಂದ್ರೆ ಅದು ಹೇಳ್ಸುಕ್ಕೆಲ್ಲ ಬಿಡು. ಈಗ ನಮ್ ತಾತನ ಮನೆ ಕಾಲದಲ್ಲಿ ಅಥವಾ ಹಿಂದೆಲ್ಲವ ಮನೆ ಒಳಗಡೆ ಮಣ್ಣಿನೆಲ್ಲ ಆಯ್ತಾ ಸಗಣಿ ಸಾರಿಸಿರೋರು, ಅದ್ರ ಗಮಲೆ ಬೇರೆ ಬಿಡು ಆಯ್ತಾ, ಅದ್ರ ಮೇಲೆ ಒಂದು ದಟ್ಟಿ ಪಟ್ಟಿ ಹಾಸ್ಕ ಮನೆಗೆ ಬಿಟ್ರೆ ಎಂತ ಸಮೃದ್ಧವಾದ ನಿದ್ದೆ ಅಂತೀಯ. ಸಗಣಿ ಸಾರಿಸೋದು ಅವಾಗಿನ ಕಾಲದಲ್ಲಿ ಒಲೆ ಎಲ್ಲ ಅಡಿಗೆ ಮಾಡ್ತಿದ್ವಾ, ಸಗಣಿ ಸಾರಿಸಿ ರಂಗೋಲೆ ಬಿಟ್ಟು ಪಾತ್ರೆ ಇಟ್ಟು ಬೆಳಗಿನ ಜಾವ ನಾವು ಹಾಲ್ ಕಾಯಿಸೋದೇ ಒಂದ್ ಸಂಭ್ರಮ. ಈಗ ಹಾಲ್ ಕಾಯಿಸೋದ್ರ ಒಂದ್ ಮಾತು ಹೇಳ್ತೀನಿ, ಒಂದ್ ವಾರ 15 ದಿನವ ಅಣೆಯ ಬೆಣ್ಣೆ ಇಲ್ಲ ಬೆಣ್ಣೆ ಇಲ್ಲ ಅಂತವನೆ, ಈ ಬರೀ ಮಜ್ಜಿಗೆ ಕಡ್ಕೊಂಡು ಮಜ್ಜಿಗೆ ಕುಡಿಸ್ತಿದ್ದೆಲ್ಲ ಬೆಣ್ಣೆ ಯಾರು ಕೊಡ್ತಾರೆ? ಬೆಣ್ಣೆನೂ ಕೊಡ್ತೀನಿ ಅಂತ ಯಾವಾಗ ಇಟ್ಕೊಂಡು ನಿಮ್ಗೂ ಕೊಡಬಂತೆ. ಅದ್ರಲ್ಲಿ ಕೇಳದಾಗ ಅಂತೀವ ನೀನು ಒಂದು ದಿವಸ ಕೊಟ್ಟಿದ್ದು ಮಾಡಿದ್ದು ನೋಡ್ಲಿಲ್ಲ ನಾನು. ಅದಕ್ಕೆ ಹೇಳುದು ನೀನು, ಅದಕ್ಕೆ ನಾನು ಆಗ್ಲೇ ಹೇಳಕ್ಕಿದ್ದೆ, ಇವಳು ಬರೀ ಮಜ್ಜಿಗೆ ಕಡಿತೀನಿ ಬೆಳಗ್ಗೆ ಕಡಿತೀನಿ ಸಾಯಂಕಾಲ ಕಡಿತೀನಿ ಅಂತ ಅವಳು ಹೊರತು ಬದು ಮಜ್ಜಿಗೆ ಕೊಡ್ತೀನಿ ಅಂತ ಅವಳೆ. ನಾನು ಅದಕ್ಕೆ ಹೇಳಿದ್ದು ನೀನ್ ಹೇಳ್ದಂಗ ಅಣ್ಣಯ್ಯ, ಇವಳು ಹಂಗೆ ಮರದ ತಂಪಲ್ಲಿ ಹೊನ್ನಿನ ಅಂತ ಆಲೋಚನೆ ಅಂತಂದ್ರೆ ಬೆಣ್ಣೆ ಉಂಡೆನು ಮಾರ್ತಾವಳಲ್ಲ ಲೆಕ್ಕ ಇಟ್ಕ ಅಲ್ಲಿಗೆ ಬೆಣ್ಣೆ ನಾಟಿ ಹಸು ಬೆಣ್ಣೆ ತಿನ್ಬೇಕು ಅಂತ ಸಂಕ್ರಣಂಗೂ ಅಣ್ಣಯ್ಯಂಗೂ ಆಸೆ ಆದ್ರೆ ಮೀನಕ್ಕ ನಾವು ಹೊರಗಡೆ ಬೆಣ್ಣೆ ಕೊಂಡ್ಕೊಳಕಲ್ಲ, ನಿನ್ನ ಹತ್ರನೇ ತಗತೀವಿ ಅಂತ ಕೇಳ್ಬೇಕು. ದಿಟವಾದ ಮಾತು ಆಸೆ ಆಗದಲ್ಲ, ಅದು ನೀನು ಕೊಡ್ಬೇಕು. ಹಾಲೆಲ್ಲ ವರ್ತನೆಗೆ ಹಾಕ್ತಿಯಾ, ಹಂಗೆ ನಮ್ಗೊಂದ್ಸರಿ ಕೊಡಕಲ್ವಾ? ನೀನ್ ಒಂದ್ಸರಿ ಕೊಟ್ಟು ನೋಡು ಮೀನಕ್ಕ, ನೀನ್ ಕೊಡ್ತೀಯಲ್ವ ಅಂತ ನಮ್ಗೇನ್ ಗೊತ್ತು? ಕೊಟ್ಟು ನೋಡು ಒಂದ್ಸರಿ, ಆಮೇಲೆ ನೀನೇ ಹುಡ್ಕೊಂಡು ಹೋಗ್ ಬೇರೆ ಕಡೆಗೆ ಬೆಣ್ಣೆ ಬೇಕು ನನ್ಗೆ ತುಪ್ಪಬೇಕು ಅಂತ ಮಾಡ್ತೀನಿ. ಅದಕ್ಕೆ ಈಗ ಒಂದು ನಾನು ಇದ್ ಮಾಡ್ಬಿಟ್ಟಿದ್ದೀನಿ, ತೀರ್ಮಾನ ಮಾಡ್ಬಿಟ್ಟಿದ್ದೀನಿ ಶಂಕರಣ್ಣ. ಈಗ ನನ್ನ ಫ್ರೆಂಡು ಹೇಳಿದ್ನಲ್ಲ ಹಿಂಗೆ ಹಾಲು ಸರಿ ಇಲ್ಲ, ಮೊಸರು ಸರಿ ಇಲ್ಲ, ತುಪ್ಪ ಸರಿ ಇಲ್ಲ ಅಂತ ಅಂತ ಅನ್ಕೊಂಡು, ಹಿಂಗೆ ಎಷ್ಟೋ ಜನಕ್ಕೆ ಸಮಸ್ಯೆ ಇರ್ಬೇಕಲ್ವಾ? ಯಾರ ಮೇಲೆ ಮಕ್ಳು ಇರ್ತಾವ, ಎಲ್ಲರ ಮನೆಗೂ ಸಮಸ್ಯೆ ಇದ್ದೇ ಇರ್ತದೆ. ಈಗ ಹಳ್ಳಿ ಪಳ್ಳಿ ಆದ್ರೆ ತೊಂದ್ರೆ ಇಲ್ಲ ಬಿಡು, ಈಗ ಕನಿಷ್ಠ ಒಂದ ಎರಡ ಕಟ್ಕೊಂಡಿರ್ತಾರೆ, ಮನೇಲಿ ಒಂಚೂರು ಖರಾಬಿರ್ಲಿ ಹಾಲಿರ್ಲಿ ಅಂತ ಅಂತ ಅನ್ಕೊಂಡು, ಅಲ್ಲಿ ಏನ್ ತೊಂದ್ರೆ ಆಗ್ಲಿಲ್ಲ. ಈ ಸಿಟಿ ಒಳಗೆ ಭಾರಿ ಸಮಸ್ಯೆ ಇರ್ತದಲ್ಲ, ಅದಕ್ಕೆ ನಾನೇ ಒಂದ್ 4 ಒಳ್ಳೆ ಹಸು ತಂದ್ಬಿಡೋದು, ಒಂದ್ ಒಳ್ಳೆ ನಾಟಿ ಹಸುಗಳು ತಂದ್ಬಿಟ್ಟು ನಮ್ಮ ಹಳ್ಳಿ ಕಾರು ಅಮೃತ್ ಮಹಲ್ ಯಾವ್ದೋ ಒಂದ್ ಎರಡೆರಡು ತಂದ್ಬಿಡೋದು, ಒಂದ್ 6 ತಂದ್ಬಿಡೋಣ ಅಂತ ಮಾಡ್ಕೊಂಡಿದ್ದೀನಿ. ಜೊತೆ ಮಲ್ಲಾಡ್ ಗಿಡ ಒಂದ್ ಅರ್ಧ ಡಜನ್ ತಂದ್ ಸಾಕಬಿಟ್ಟು ಯಾರ್ಯಾರಿಗೆ ಈ ತರ ಹಾಲು ಬೇಕು ಮನೆಗೆ ಒಳ್ಳೆ ಹಾಲು ಅಂತಾರಿ ತಗೊಂಡು ಕೊಟ್ಟು ಬರೋದು. ಅಲ್ಲ ನೀ ಸಾಕಿದೀನಿ ಅಂತ ಗೊತ್ತಾರ ಸಾಕು, ನಿನ್ನ ಹತ್ರ ಖರಾಬಿದೆ ಅಂದ್ರೆ ಸಾಕು, ನೀನೇನು ಹೋಗದೆ ಬೇಡ, ನಿನ್ ಮನೆ ಬಾಗ್ಲಿಗೆ ಬಂದು ಅವ್ರಿಗೆ ಹುಯಿಸ್ಕೊಂಡು ಹೋಗ್ತಾರ ಹಾಲ. ಆಮೇಲೆ ಈ ದನ ಕರ ಸಾಕೋದು ಮುಖ್ಯ ಅಲ್ಲ ಶಂಕರಣ್ಣ, ಕರವು ಯಾವಾಗ್ಲೂ ಇರಂಗ್ ನೋಡ್ಕೋಬೇಕು, ಅದು ಬಾರಿ ಮುಖ್ಯ. ಯಾಕೆ ಅಂತ ಅಂತ ಅಂದ್ರೆ ಸುಮ್ಮನೆ ದನ ಸಾಕೊಂಡಿದೀನಿ ಅಂತ ಅಂತ ಅನ್ಕೊಂಡು, ಈಗ ನನ್ನ ಫ್ರೆಂಡ್ ಇನ್ನೊಬ್ಬವನೇ ಆಯ್ತಾ, ಅವನು ಸ್ವಲ್ಪ ಲೆಕ್ಕಾಚಾರದನ ಅವನು ಯಾವಾಗ್ಲೂ ಏನ್ ಮಾಡಿದ್ರು ಲೆಕ್ಕಾಚಾರ, ಲಾಭ ಆಯ್ತಾ ನಾನು ಮಾಡ್ತೀನಿ ಮೀನಕ್ಕ ನಂಗೆ ಇಲ್ವಾ ನಾನು ಲೆಕ್ಕ ಇದು ಮಾಡೋದಿಲ್ಲ ಬೇಡ ಬೇಡ ಇದು ಅಂತ ಹೇಳ್ಬಿಟ್ಟು ಅವನು ಒಂಥರ ಗೌರ್ಮೆಂಟ್ ಇರ್ತಾರ ಅವನು ಸಿಸ್ಟಮ್ ಆಯ್ತಾ ಈ ತರ ಮಾಡ್ಕೊಂಡು ಅವ್ರ ಅಪ್ಪ ಪಾಪ ನೀನು ಪಾಪ ಇನ್ನೇನ್ ಮಾಡ್ತಾರಪ್ಪ ಅವರು ಇಲ್ಲಿ ಕೂತು ಕಾಲ ಕಳೆಯಕಾಯ್ತದೆ ಹಾಕಲ್ಲ ಅಂತ ಅನ್ಕೊಂಡು ಒಂದ್ 4 ದನ ಸಾಕೊಂಡಿದ್ರು, ದನ ಸಾಕೊಂಡು ಕರಾಪುರ ಮಾಡ್ಕೊಂಡು ಡೈರಿಗೆ ಹಾಲು ಹಾಕೊಂಡು ನಾವ್ ಹೆಂಗ ಇರ್ತೀವಿ ಅಂತ ಹೇಳಿ ಇವನು ವರ್ಷ ಪೂರ್ತಿ ಕೂತ್ಕೊಂಡು ಲೆಕ್ಕ ಹಾಕವನದ, ನಮ್ಮಪ್ಪ ಹುಲ್ಲಿಗೆ ಎಷ್ಟು ಖರ್ಚು ಮಾಡ್ತದೆ, ನೀರ್ಗೆ ಎಷ್ಟು ಖರ್ಚು ಮಾಡ್ತದೆ, ಆಮೇಲೆ ಅದಕ್ಕೆ ಫುಡ್ಗೆ ಎಷ್ಟು ಖರ್ಚು ಮಾಡ್ತದೆ, ಆಮೇಲೆ ಅದಕ್ಕೆ ಆಸ್ಪತ್ರೆಗೆ ಬಂದಾಗ ಎಷ್ಟು ಖರ್ಚು ಮಾಡ್ತದೆ, ಅವ್ರ ಅಪ್ಪ ದಿವಸ ನೋಡ್ಕೊತದಲ್ಲ ಅದ್ರ ಕೂಲಿ, ಆಮೇಲೆ ಅದ್ ಕೊಟ್ಟಿಗೆ ಮಾಡೋರಲ್ಲ ಅದಕ್ಕೆ ಹಾಕಿರೋ ಬಂಡವಾಳ ಇದೆಲ್ಲ ಲೆಕ್ಕ ಹಾಕೊಂಡು ಅವನ್ ಕೊನೆಗೆ ಒಂದ್ ತೀರ್ಮಾನಕ್ಕೆ ಬರೋಣಂತೆ, 2 ಲೀಟರ್ ಹಾಲು ತಗೊಡ್ತೀನಿ ದಿವಸ ನಾನು ನಿಂಗೆ ಆಯ್ತಾ, ನಂಗೆ ಇನ್ನೂ ದುಡ್ಡು ಉಳಿತದೆ ಮೊದ್ಲು ಮಾರಣ ಆಗ್ತಾನವ ಅಂತ ಹೇಳ್ಬಿಟ್ಟು. ಇದು ನಾವು ದನಕರ ಸಾಕಿದ್ರು, ಆಮೇಲೆ ಸ್ವಲ್ಪ ಇವತ್ತಿನ ಕಾಲಕ್ಕೆ ಈಗ ಹಿಂದೆಲ್ಲ ಬಿಡಪ್ಪ ಅದೇನೋ ನಮಗೆ ಕಾಣ್ತಿರಲಿಲ್ಲ ಮಾಡ್ತಿರ್ಲಿಲ್ಲ, ಒಂಚೂರ ಅದು ಸ್ವಲ್ಪ ನಮಗೆ ಲಾಭವಾಗಿರ್ಬೇಕು ಅಂತ ಅಂದ್ರೆ ಲಾಭ ಆಗತರ ಮಾಡ್ಕೋಬೇಕು. ಅಲ್ಲಿಗೆ ನಾವು ಅಲ್ಲಿಗಲ್ಲಿ ಸಮಬಿಟ್ರೆ ಸಾಕು ಅದೇ ಬಾರಿ ಸಂತೋಷ, ಅಲ್ಲಿಗಲ್ಲಿ ಸಮಾಧಾನ ನನಗೇನು ಕೈಯಿಂದ ಏನ್ ಕಂಡ್ಕೊಳ್ಳಿಲ್ಲ ನಾನು ಮುಂದಿನ ಸಂತೋಷವೇ ಬೇಡ ಇಲ್ಲೇ ಸಾಕು ಸಾಕು ಅಂದ್ಬಿಡ್ತೀವಿ ಅಂತ ಅನ್ಕೊಂಡು ಈ ತರ ನಾವು ಆಲೋಚನೆ ಮಾಡ್ತೀವಿ. ಆದ್ರೆ ಈ ಸ್ವಲ್ಪ ಖರಾಬ್ ಯಾವಾಗ್ಲೂ ಇರಬೇಕು ಅಂತ ಅನ್ಸುತ್ತೆ, ಈ ಕರೆಕ್ಟ್ ಟೈಮ್ಗೆ ನಾವು ಅದು ಹೀಟ್ ಗೀಟಿಗೆ ಬಂದಾಗ ಅದಕ್ಕೆ ಇಂಜೆಕ್ಷನ್ ಕೊಡಿಸೋದು, ಅದ್ ಹೀಟಿಗೆ ಯಾವಾಗ ಬರ್ತದೆ ಅಂತ ನೋಡ್ಕೊಳ್ಳೋದು. ಆಮೇಲೆ ಈ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ, ಈ ಹಾಲು ಕೊಡಕ್ ಶುರು ಮಾಡ್ತದ ನೋಡ್ ಹಸು, ಹಾಲು ಕೊಡಕ್ ಶುರು ಮಾಡಿದಾಗ ನಾವ್ ಒಳ್ಳೆ ಹಸುರು ಕುಯ್ಕೊಂಡ್ ಬಂದ್ ಹಾಕೋದು, ಈ ಒಳ್ಳೊಳ್ಳೆ ಫುಡ್ ತಂದು ಹಾಕೋದು, ತಿಂಡಿ ತಂದು ಹಾಕೋದು, ಇವೆಲ್ಲ ಮಾಡ್ತೀವಿ. ಅದು ಅವಾಗ ಮಾಡಬಾರ್ದು, ಅದು ನಮ್ಗೊಂಥರ ಇರೋ ಅಂತ ಭ್ರಮೆ. ಅವಾಗ ಟೈಮಿಗೆ ಚೆನ್ನಾಗಿ ಕೊಟ್ಬಿಟ್ರೆ ಅದು ಚೆನ್ನಾಗಿ ಇನ್ನು ಹಾಲು ಜಾಸ್ತಿ ಬರ್ತದೆ, ಜಾಸ್ತಿ ಬರ್ತದೆ, ಹಾಲು ಜಾಸ್ತಿ ಕೊಡ್ತದೆ ಅಂತ ಹೇಳ್ಬಿಟ್ಟು. ಅದ್ ಹಂಗಲ್ವಂತೆ, ಅದ್ ಯಾವಾಗ ಬೆದಗ್ ಬರ್ತದೋ ಅವಾಗಲಿಂದ ನಾವು ಸರಿಯಾಗಿ ನೋಡ್ಕೊಂಡು ಇದು ಅವಾಗಲಿಂದ ತಾಕತ್ ಮಾಡ್ಬೇಕು. ಆಮೇಲೆ ಅವಾಗ್ಲಿಂದ ಮಾಡ್ಕೊಂಡು ಅದಾದ್ಮೇಲೂ ಮಾಡ್ಬೇಕು ನಾವು, ಕರ ಹಾಕಿದ್ಮೇಲೂ ಚೆನ್ನಾಗಿ ಮಾಡ್ಬೇಕು. ಆಮೇಲೆ ಈ ಕರ ಹಾಕಿ ಗಬ್ಬ ಆದ್ಮೇಲೆ ಏನಾಗ್ಬಿಡ್ತದೆ ಶಂಕರಣ್ಣ, ಸ್ವಲ್ಪ ಹಾಲು ಕಡಿಮೆ ಆಯ್ತಾ ಬರ್ತದೆ. ಅವಾಗ ಏನ್ ಮಾಡ್ಬಿಡ್ತೀವಿ ನಾವು, ನಿರ್ಲಕ್ಷ್ಯ ಮಾಡ್ಬಿಡ್ತೀವಿ. ಏನಿಲ್ಲ, ಯಾಕೆ ನಾವು ಇದಕ್ಕೆ ತಿಂಡಿ ಹಾಕ್ಬೇಕು, ಯಾಕೆ ಹಸರುಲ್ನ ಹಾಕ್ಬೇಕು, ತಂದ ಹಾಕಲ್ಲಿ ಒಂಚೂರು ನೆಲಲು ತಂದು ಇದ್ರೆ ತಂದ ಹಾಕು ಅಂತ ಅನ್ಕೊಂಡ್ ಮಾಡ್ತೀವಿ. ಹಂಗಲ್ಲ, ಅದು ಮುಂದಕ್ಕೆ ಮತ್ತೆ ಬೆದಗ್ ಬಂದು ಅದು ಗರ್ಭ ಕಟ್ಟಿ ಒಳ್ಳೆ ಹಾಲು ಕೊಡ್ಬೇಕು ಅಂತ ಅಂದ್ರೆ ನಾವ್ ಈಗ್ಲಿಂದಲೇ ಅದಕ್ಕೆ ತಾಕತ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಯಾವಾಗ್ಲೂ ಒಂದು 19 21 ದಿವಸದೊಳಗೆ ಬೆದಗ್ ಬರ್ತವೆ, ಅದ ನಾವ್ ಸ್ವಲ್ಪ ನೋಡ್ತಾ ಇರ್ಬೇಕು. ನೋಡ್ಕೊಂಡು ಈಗ ಬೆದಗ್ ಬಂದೈತೆ, ಈಗ ಕೊಡಿಸ್ಬೇಕು ಬೇಡವೋ ಅನ್ನೋದು ಆಲೋಚನೆ ಮಾಡ್ಕೊಂಡು ನಾವು ಕೊಡಿಸ್ಬೇಕು. ಈಗ ಅದು ಬಂದೈತೆ ಅಂತ ಹೇಳ್ಬಿಟ್ಟು ಅಂದ ತಕ್ಷಣ ಬೆಳಗ್ಗೆ ಹೋಗಿ ಕರ್ಕೊಂಡು ಹೋಗೋದಲ್ಲ, ಗದಿಗ್ ಬಂದು ಒಂದ್ 15-18 ಅಂತರ ಅಂತ ಅಂದ್ರೆ ಇವತ್ತು ಬಂತು ಅಂತ ಅಂದ್ರೆ ಸಂಜೆ ಹೊತ್ತಿಗೋ ಅಥವಾ ಬೆಳಗ್ಗೆ ಬೆಳಗ್ಗೆ ಈ ತರ ಕೊಡ್ಸೋದು. ಆ ತರ ಕೊಡಿಸಿದಾಗ ಆಮೇಲೆ ನಮ್ ಜನಕ್ಕೆ ಬಾರಿ ಕೆಲವು ಮೂಢನಂಬಿಕೆಗಳವೆ ಇದರಲ್ಲೂ, ದನಕರ ಸಾಕೋದ್ರಲ್ಲೂ ಬಾರಿ ಮೂಢನಂಬಿಕೆಗಳಿದಾವೆ. ಏನಪ್ಪಾ ಅಂತ ಅಂತ ಅಂದ್ರೆ, ಈ ರಾಸು ಬೆದಗ್ ಬಂದ ತಕ್ಷಣ ನಾವು ಅದಕ್ಕೆ ಇಂಜೆಕ್ಷನ್ ಕೊಡಿಸ್ಬೇಕು. ಆಮೇಲೆ ಇಂಜೆಕ್ಷನ್ ಕೊಡಿಸೋದು ಅಷ್ಟು ಶ್ರೇಷ್ಠ ಅಲ್ಲ, ಕೋರ್ ಎಲ್ಲಿರ್ತದ ಅಲ್ಲಿ ಹೊಡಿಬೇಕು. ಈ ತರದವೆಲ್ಲ ಒಂದಷ್ಟವೆ, ಅವೆಲ್ಲ ಅಷ್ಟು ಒಳ್ಳೇದಲ್ಲ ಅಂತ ಅಂದ್ರೆ ವೈಜ್ಞಾನಿಕ ಅಲ್ಲ ಅವೆಲ್ಲ, ವೈಜ್ಞಾನಿಕ ಅಲ್ಲ. ಆಮೇಲೆ ಈ ಹೋರಿಗೆ ಹೊಡಿತಾರಲ್ಲ ಅದು ಅಷ್ಟು ಒಳ್ಳೇದಲ್ಲ ಅಂತಾರೆ ಡಾಕ್ಟರ್. ಯಾಕೆಂತಂದ್ರೆ ಅವ್ರೇನು ಆಸ್ಪತ್ರೆಯಲ್ಲಿ ಕೊಡ್ತಾರಲ್ಲ ಇಂಜೆಕ್ಷನ್ ಕೊಡ್ತಾರಲ್ಲ ಅದು ಒಳ್ಳೇದು ಅಂತ ಹೇಳ್ಬಿಟ್ಟು. ಯಾಕೆಂತಂದ್ರೆ ಈಗ ಹೋರಿ ಇಟ್ಟಿರತಕ್ಕೆ ನಾಲ್ಕಾರು ದನಗಳು ಹೋಗ್ತಾವೆ ಹೊತ್ತಲೇ ಇರ್ತಾರೆ, ಅದು ಬೇರೆ ಬೇರೆ ತರದ್ದು ಅಂಟು ರೋಗ ಬರ ಅಂತ ಸಾಧ್ಯತೆ ಇರ್ತದೆ. ಆದ್ರೆ ಈ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಇರ್ತದಲ್ಲ ಅದು ತುಂಬಾ ಒಳ್ಳೇದಂತೆ. ಯಾಕೆಂದ್ರೆ ಭಾರಿ ಅಚ್ಚುಕಟ್ಟಾಗಿ ಶುದ್ಧವಾಗಿ ಆಮೇಲೆ ಎಂತ ಹೋರಿಗಳು ನಾವು ನೋಡ್ಬೇಕು ಮಾಡ್ಬೇಕು ಆತರದನ್ನ ನೋಡಿ, ಅದು ಯಾವ್ದೇ ದೋಷಗಳು ಇರಬಾರ್ದು ಅದರಲ್ಲಿ ಅಂತ ನೋಡ್ಬಿಟ್ಟು ಅದರಲ್ಲಿ ವೀರ್ಯ ಸಂಗ್ರಹ ಮಾಡಿಟ್ಟಿರ್ತಾರೆ. ಅದು ಸ್ವಲ್ಪ ತುಂಬಾ ಒಂಥರ ಗುಣಮಟ್ಟದಿಂದ ಇರ್ತದೆ ಅಂತ ಹೇಳ್ಬಿಟ್ಟು. ಅಂದ್ರೆ ಅಂತ ಒಂದೊಂದು ನಾವು ಕೊಡಿಸಿದ್ರೆ ಇಂಜೆಕ್ಷನ್ ಮತ್ತೆ ಅದು ಉತ್ತಮವಾಗಿ ಗರ್ಭ ಕಟ್ತದೆ, ಒಳ್ಳೆ ಕರ ಹುಡ್ತದೆ ಅಂತ ಹೇಳ್ತೀಯ. ಆ ತರ ಮಾಡ್ಕೊಂಡ್ರೆ ಹೆಚ್ಚು ಒಳ್ಳೇದು ನೋಡು ಶಂಕರಣ್ಣ. ಹಿಂಗೆ ಬೇರೆ ಬೇರೆ ಬೇರೆ ಬೇರೆ ತರದ್ದು ಒಂದಷ್ಟು ಮೂಢನಂಬಿಕೆಗಳವೆ ಸುಮಾರು ವಿಷಯದಲ್ಲ ಬಿಡು. ಆಮೇಲೆ ನೀನು ಆಗ್ಲೇ ಹೇಳ್ಬೇಕಾದ್ರೆ ನಂಗೆ ಇನ್ನೊಂದು ವಿಚಾರ ಜಪ್ತಿ ಆಯ್ತು. ನಾವೀಗ ಪ್ರಾಣಿಗಳ ಅಂತಾರೆ ನಮ್ಮ ಹಸು ಕರುಗಳ ಈಗ ಬೆದಗ್ ಬರಕ್ಕಿಂತ ಮುಂಚೆ ಬೆದಗ್ ಬಂದ್ಮೇಲೆ ಅದಾದ್ಮೇಲೆ ಗರ್ಭ ಕಟ್ಟ ಟೈಮಲ್ಲಿ ಕರ ಹಾಕಾದ್ಮೇಲೆ ನೋಡೋದಕ್ಕೆ ಪೂರಕವಾಗಿ ಒಂದು ವಿಚಾರ ಏನು ಅಂತಂದ್ರೆ, ಈಗ ನಮ್ಮನೆ ಹೆಣ್ಮಕ್ಳಪ್ಪ, ಈಗ ನಮ್ಮನೆ ಹೆಣ್ಮಕ್ಳು ಈಗ ಅವಳು ಗರ್ಭಿಣಿ ಅಂತ ಗೊತ್ತಾಯ್ತು, ಎಷ್ಟು ಚೆನ್ನಾಗಿ ನೋಡ್ಕೊಳಕ್ ಶುರು ಮಾಡ್ತೀವಿ ಹೌದಾ. ಇನ್ನ ಹೆರಿಗೆ ಆಯ್ತು, ಹೆರಿಗೆ ಆದ್ಮೇಲೆ ಅಂತೂ ಇನ್ನೂ ಅಚ್ಚಕಟ್ಟಾಗಿ ನೋಡ್ಕೋತೀವಿ. ಆಮೇಲೆ ಪಾಪು ಬಾಣಂತ ಇಬ್ರು ಎಷ್ಟು ಚೆನ್ನಾಗಿ ನೋಡ್ಕೊಂತೀವಿ ಅಲ್ವಾ. ಅಂದ್ರೆ ಪಾಪುಗೆ ಒಂದು 6 ಆಗ್ಬಿಡ್ತು ಅಂದ ತಕ್ಷಣ ಇದು ಕಡೆ ಪಾಪು ನಿರ್ಲಕ್ಷ್ಯ ಮಾಡ್ತೀವ? ಇಲ್ಲ. ಬಾಣಂತಿ ನಿರ್ಲಕ್ಷ್ಯ ಮಾಡ್ತೀವ? ಇಲ್ಲ. ಎಷ್ಟು ಅಚ್ಚುಕಟ್ಟಾಗಿ ಆರೈಕೆ ಮಾಡ್ತೀವೋ ಅದೇ ತರ ನಮ್ಮ ಹಸುನು ಆರೈಕೆ ಮಾಡಿದ್ರೆ ಯಾವ್ದೇ ರೀತಿ ಸಮಸ್ಯೆನೂ ಬರಕ್ಕಿಲ್ಲ. ಆಮೇಲೆ ಅಲ್ಲಿ ನಮ್ಗೆ ಹಿರಿಕರು ಇರ್ತಾರೆ, ಹೇಳ್ಕೊಡ್ತಾರೆ, ಹೊತ್ತಾರನ್ನೇ ಸ್ನಾನ ಮಾಡಿಸ್ಬೇಕು, ಮಗಿಗೆ ಯಾವಾಗ ಹಾಲು ಕೊಡಿಸ್ಬೇಕು, ಯಾವಾಗ ನಿದ್ರೆ ಮಾಡಿಸ್ಬೇಕು, ಯಾವಾಗ ಅದು ಲವಲವಕ್ಕಿಂತ ಓಡಾಡಕ್ ಶುರು ಮಾಡ್ತದೆ ಆಗ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಪ್ರತಿಯೊಂದು ಹಂತ ಇರ್ತದಲ್ಲ, ಇದೇ ತರವ ನಮ್ಮ ಹಸು ಕರುಗಳಿಗೂ ಐತೆ ಅಲ್ವಾ. ಇದು ನಾವು ಬತ್ತ ಬತ್ತ ಮಾಡ್ಕೊಂಡಿರೋ ತಪ್ಪು ಅಲ್ವಾ. ಒಂದು ನಮ್ದು ದುರುದ್ದೇಶ ಏನು ಅಂತಂದ್ರೆ, ಹೆಚ್ಚಿಗೆ ಹಾಲು ಬೇಕು, ಕೊಡದ್ ನಿಲ್ಲಿಸಿದಾಗ ಅದ್ರ ಕಡೆ ನಿರ್ಲಕ್ಷ್ಯ ಅದು ತಪ್ಪು. ನಮ್ಮ ಮಕ್ಕಳ ಹಂಗೆ ಮಾಡ್ತೀವ ಶಂಕರಣ್ಣ? ಈಗ ಮಕ್ಕಳನ್ನ ಓದಿಸ್ತೀವಿ, ಬೆಳೆಸ್ತೀವಿ, ದುಡಿತಾನ ಬಿಡ್ತಾನ, ನಾವ್ ಅನ್ನ ಹಾಕ್ತಿವಿ ಅಲ್ವಾ, ಆಯ್ತಾ, ದುಡಿಯೋವರೆಗೂ ಹಾಕ್ತಿವಿ. ಆಮೇಲೆ ಅವ್ರು ಏನೋ ಒಂದ್ ಮಾಡ್ತಾರೆ, ದುಡಿದಿದ್ರು ಎಷ್ಟೋ ಜನ ಮಕ್ಕಳನ್ನ ಇದ್ ಮಾಡ್ಕೊಂಡಿಲ್ಲ. ಹಂಗೆ ನಮ್ ದನಕರುಗಳು ಈಗ ನಮ್ ಮಕ್ಕಳಾದ್ರೆ ಬಾಯ್ಬಿಟ್ಟು ಹೇಳ್ತಾರೆ ಹಿಂಗಲ್ಲ ಹಿಂಗೆ ಅಂತ ಪಾಪ, ಅವ ಹೆಂಗ್ ಹೇಳ್ತವೆ. ಆಮೇಲೆ ಇನ್ನೊಂದೇನ್ ಗೊತ್ತಾ, ಅವ ಹೆಂಗ್ ಹೇಳ್ತವೆ ಅನ್ನಕ್ಕಿಂತ ಅಣ್ಣ, ನಮ್ದು ಒಡನಾಟ ಚೆನ್ನಾಗಿರ್ಬೇಕು ಅದ್ರ ಜೊತೆ. ನೀನು ಈ ಸಾಕಷ್ಟು ಸಲ ಹೇಳ್ತಿರ್ತೀಯ ಸ್ಪಂದನೆ ಇರಬೇಕು ಅಂತಂದ್ರೆ, ಅವ್ರ ಜೊತೆ ನಾವು ಒಡನಾಟ ಹೆಚ್ಚಿಗೆ ಇಟ್ಕೊಂಡಾಗ ಬೆಳಗ್ಗೆ ಎದ್ದಾಗ ಕೊಟ್ಟಿಗೆಯಿಂದ ಹಿಡಿದು ಸಾಯಂಕಾಲ ಮತ್ತೆ ಕೊಟ್ಟಿಗೆ ತಂದು ಕಟ್ಟಾಗಂಟ ಅವ್ರ ಜೊತೆ ನಾವು ಎಷ್ಟು ಬೆರಿತೀವಿ, ಆಗು ಹೋಗುಗಳು ಹೆಂಗ್ ನೋಡ್ತೀವಿ, ಮೇಯಕ್ಕೆ ಕರ್ಕೊಂಡ್ ಹೋಯ್ತೀವಿ, ಆಯ್ತಾ. ಅದಕ್ಕೆ ನೋಡು, ಈಗ ಮುಖ್ಯವಾಗಿ ಬೇಕಾಗಿರೋದು ಏನು ಅಂತಂದ್ರೆ, ಫಸ್ಟ್ ಅದಕ್ಕೆ ಒಳ್ಳೆ ಮೇವು ಕೊಡಬೇಕು, ಆಗಾಗ ನೀರನ್ನ ಕುಡಿಯಕ್ಕೆ ಇಡ್ತಿರ್ಬೇಕು. ಮತ್ತೆ ಪುಟಾಣಿ ಕರುಗಳು ಎಷ್ಟು ಲವಲವಕ್ಕೆ ಆಟ ಆಡ್ತವೆ ನೋಡಿದ್ರೆ, ಅಯ್ಯೋ ಅದ್ ನೋಡಕ್ಕೆ ಒಂದ್ ಚಂದ, ಚಿಂಗ್ ಚಂಗ್ ಅಲ್ಲಿರ್ತದೆ, ನೆಗಿತಿರ್ತದೆ. ಮೀನಕ್ಕ ಕರು ಅಂತ ಅಂದಾಗ ನೆನಪಾಯ್ತು ಶಂಕರಣ್ಣ ನನ್ಗೆ. ಈ ಕರುಗಳು ಅಂತ ಅಂದ್ರೆ ನೀವ್ ಹುಟ್ಟತವಲ್ಲ ಆಗಿಂಗ್ಲ ಆರೈಕೆ ಮಾಡ್ಬೇಕು. ಅವು ಸುಮ್ನೆ ಅವು ಬೆದಕ್ ಬಂದ್ಮೇಲೆ ಆಮೇಲೆ ನಾನು ತಂದಾಗ್ತೀನಿ ಮೈ ತೊಳಿತೀನಿ ಅಲ್ಲ, ಅವಾಗ್ಲೇ ಎಷ್ಟು ಮಟ್ಟಿಗೆ ಅಂತ ಅಂದ್ರೆ ಆ ಕರ ಹುಟ್ಟದಾಗ ಅದ್ ಹೇಳಕ್ ಆಯ್ತದ ಇಲ್ವ ಅದಕ್ಕೆ ಹಾಲ್ ಕುಡ್ಸಕ್ಕೆ ಪ್ರಯತ್ನ ಮಾಡ್ಬೇಕು. ಸುಮಾರು ಜನ ಅಂತಾರೆ ಕರ ನಿಂತ್ಕಂದ್ಮೇಲೆ ಹಾಲಿಗೆ ಬಿಡ್ಬೇಕು, ಅಲ್ಲಿವರೆಗೂ ಬಿಡಬಾರ್ದು ಅನ್ನೋದು ಕೆಲವರು ನಂಬಿಕೆ ಇದೆ. ಅದು ತಪ್ಪು, ಅದ್ ಹೇಳಲಿ ಬಿಡ್ಲಿ, ಅದ್ ತಾಂಡೋಗ್ಬಿಟ್ಟು ಕೆಚ್ಚಲತ್ರ ಬಿಟ್ಬಿಟ್ರೆ ಇದ್ರ ಕೆಲಸ ಇದು ಮಾಡ್ತಾರೆ. ಆಮೇಲೆ ಈ ಕರ ಹಾಕಿದ್ಮೇಲೆ 20 ನಿಮಿಷ ಒಳಗಡೆ ಹಾಲು ಕುಡಿಸ್ಬೇಕು. 20 ನಿಮಿಷದ ಮೇಲೆ ಆ ಗೀ ಬಾಯಿ ಇರ್ತದ ನೋಡ, ಅದರಲ್ಲಿ ರೋಗ ನಿರೋಧಕ ಶಕ್ತಿ ಇರ್ತದ, ಯಾವ ರೋಗ ರೋಜನೆ ಏನೋ ಬರೋದಿಲ್ಲ. ಆಮೇಲೆ ಆ ರೋಗ ನಿರೋಧಕ ಶಕ್ತಿ ಇರೋಂತ ಹಾಲನ್ನ ಇಡೀ ಜಗತ್ತಿನಲ್ಲಿ ಎಲ್ಲೂ ಉತ್ಪಾದನೆ ಮಾಡಕ್ಕೂ ಆಗಲ್ಲ, ಸಾಧ್ಯನೇ ಇಲ್ಲ ಆಯ್ತಾ. ಆಮೇಲೆ ಅದ್ 20 ನಿಮಿಷ ಆದ್ಮೇಲೆ ಅದ್ರ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ 20 ನಿಮಿಷ ಒಳಗಡೆ ನಾವು ಕುಡಿಸ್ಬೇಕು. ಒಂದು ಒಂದೇನು ನಿಂತ್ಕೊಂಡ್ ಮೇಲೆ ಕುಡಿಸ್ಬೇಕು ಅನ್ನೋದೊಂದು ಅದು ತಪ್ಪು, ನಿಂತ್ಕೊಳ್ಳೇ ಬಿಡ್ಲಿ ಕುಡಿಸ್ಬೇಕು. ಈ ಮಾಸ್ ಬಿದ್ಮೇಲೆ ಕುಡಿಸ್ಬೇಕು ಅಂತ ಹೇಳ್ಬಿಟ್ಟು ದೊಡ್ಡ ತಪ್ಪು, ಅದಿನ್ನು ದೊಡ್ಡ ತಪ್ಪು. ಯಾಕೆ ಅಂತ ಅಂದ್ರೆ ಅದ್ ಬಿಳ್ಳಿ ಬಿಳ್ಳಿ ಅಂತ ಕಾಯ್ಕೊಂಡು ಈಗ ಪಾಪ ಹಾಲನ್ನ ಕುಡಿಸ್ತಾನೆ ಗೋಳಕತ್ತರ. ಮಾಸ್ ಬಿಳಕ್ಕೆ 36 ಗಂಟೆ ವರ್ಗೂ ಟೈಮ್ ಇರ್ತದೆ ನೋಡಪ್ಪ. ಇದಕ್ಕೇನ್ ಹೇಳ್ತಿ ಅಲ್ಲೇ ಗಂಟೆ ಕರಿಗೆ ಹಾಲು ಕುಡಿಸ್ಲಿಲ್ಲ ಅಂತ ಒಂದೂವರೆ ದಿವಸ. ಯಾಕೆ ಅಂತ ಅಂದ್ರೆ ಅದು ಈಗ ಪ್ರತಿಯೊಬ್ಬರದ್ದು ಶರೀರ ಪ್ರಕೃತಿ ಒಂದೊಂದು, ಎಲ್ಲರದ್ದು ಒಂದೇ ತರ ಇರೋದಿಲ್ಲ. ಎಲ್ಲರದ್ದು ಬಿಪಿನು ಅಷ್ಟೇ ಇರಬೇಕು ಅಂತ ಫಿಕ್ಸ್ ಮಾಡೋದಿಲ್ಲ, ಹಂಗೆ ಅಂತ ಏನಿಲ್ಲ. ಅದು ನಮ್ ಗಾತ್ರದ ಮೇಲೆ ನಮ್ ಚಟುವಟಿಕೆ ಮೇಲೆ ನಿರ್ಧಾರ ಆಯ್ತದೆ. ಒಂದ್ 10, 15, 20, 30 ವರೆಗೂ ಆಚೆ ಈಚೆ ಆಯ್ತದೆ. ಹಂಗಾಗಿ ಆ ಮಾಸ್ ಬೀಳದವೆ ಅದೇನ್ ಕರ ಹಾಕಿದ ತಕ್ಷಣ ಬೀಳ್ಬೇಕು ಅಂತ ಅಲ್ಲ, 36 ಗಂಟೆ ಟೈಮ್ ಇರ್ತದೆ ಆಯ್ತಾ. 36 ಗಂಟೆ ಒಳಗಡೆ ಬೀಳಲಿಲ್ಲ ಅಂತ ಅಂದಾಗ ಅವಾಗ ಡಾಕ್ಟರ್ ಗಿಟ್ರು ಕರೆಯಬಹುದು. ಆಮೇಲೆ ಅದಕ್ಕೆ ಕಲ್ ಕಟ್ಟರ್ ಬಿದ್ದ್ಬಿಡ್ತದೆ, ಚಪ್ಪಲಿ ಕಟ್ಟರ್ ಬಿದ್ದ್ಬಿಡ್ತದೆ, ಅವು ಭಾರಿ ಹಿಂಸೆ ಆಯ್ತದೆ. ಯಾಕೆ ಅಂತ ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ನಾವಾದ್ರೂ ಹೇಳ್ಕೊಳ್ತೀವಿ ಪಾಪ ಅವು ಎಲ್ಲಿ ಹೇಳ್ಕೊಳ್ತೀವಿ ಅಲ್ವಾ. ಹಂಗಾಗಿ ಅವನ್ನೆಲ್ಲ ಮಾಡ್ಕೋಬಾರ್ದು. ಈ ಕರಗ್ ಮಾತ್ರ ಹಾಲು ಕುಡಿಸೋದೈತಲ್ಲ ಅದು ಫಸ್ಟ್ ಮಾಡ್ಬೇಕಾಗಿರೋ ಕೆಲಸ. ಫಸ್ಟ್ ಮಾಡ್ಬೇಕಾಗಿರೋ ಕೆಲಸ ಕರಿಗೆ ಹಾಲು ಕುಡಿಸೋದು ನೋಡ್ಬೇಕು. ಮಾಸಗಿಸೋ ಅದನ್ನ ಹೇಳಿದ್ನಲ್ಲ 36 ಗಂಟೆ ಟೈಮ್ ಟೈಮ್ ಇರ್ತದೆ. ಮತ್ತೆ ಪ್ರಾಕೃತಿಕವಾಗಿ ಸಹಜವಾಗಿ ಅದು ಯಾವಾಗ ಬೇಕಾದ್ ಬಿದ್ದೇ ಬೀಳ್ತದೆ. ಆಮೇಲೆ ನೀನ್ ಹೇಳ್ದಂಗೆ ಕೆಲವೊಂದ್ಸಲ ಆರೋಗ್ಯದ ವ್ಯತ್ಯಾಸ ಆದಾಗ ಅದು ಟೈಮ್ ಹಿಡಿತದೆ, ಇಲ್ಲಾಂತಂದ್ರೆ ಡಾಕ್ಟರ್ ಗಿಕ್ಟರ್ ಹೇಳಿದ್ರೆ ಅವ್ರು ಬಂದು ಏನ್ ಮಾಡ್ಬೇಕಾದ್ ಮಾಡ್ತಾರೆ. ಆಮೇಲೆ ಜೊತೆಗೆ ಆಗ್ಲಿ ಮೀನಕ್ಕ ಹೇಳ್ತಾ ಇದ್ಲು ಇನ್ನೇನು ಅದು ಮನುಷ್ಯರದ ಹಾಗೇನೆ, ಮಗ ಹುಟ್ಟಿದ ತಕ್ಷಣ ತಾಯಿ ಹತ್ರ ಕರ್ಕೊಂಡು ಫಸ್ಟ್ ಹಾಲು ಕುಡಿಸಿ ಅಂತಂತಾನೆ ಹೇಳ್ತಾರೆ. ಹಾಗೇನೆ ಕರಿನಲ್ಲೂ ಅಷ್ಟೇ, ಈಗ ತಾಯಿ ಎದೆ ಹಾಲು ಎಷ್ಟು ಶ್ರೇಷ್ಠವೋ ಹಾಗೇನೆ ಕರುಗೆ ತುಂಬಾ ಅಷ್ಟೇ ಶ್ರೇಷ್ಠ. ಮತ್ ಜೊತೆಗೆ ನೀನ್ ಆಗ್ಲೇ ಇನ್ನೊಂದ್ ಮಾತು ಹೇಳ್ದಲ್ಲ, ಈ ನಾಟಿ ಹಸುವಿನ ಹಾಲು ಐತಲ್ಲ ಸರ್ವರಿಗೂ ಸರ್ವಶ್ರೇಷ್ಠ. ಅದರಲ್ಲೂ ಈಗ ನಾವು ಆಗ ಹುಟ್ಟಿರೋ ಮಗುವಿಂದ ಹಿಡಿದು ನಾವು ಮುದುಕರಾಗಿ ನಾವು ಮಣ್ಣಿಗೆ ಹೋಗೋ ಗಂಟನು ಬಹಳ ಶ್ರೇಷ್ಠ. ಅಂತದ್ರಲ್ಲಿ ನಾವು ಅಂತ ಹಸು ಕರುಗಳನ್ನ ನಾವು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂತಂದ್ರೆ, ಮುಖ್ಯವಾಗಿ ಈ ಬೇಸ್ಗೆನಲ್ಲಿ ನಾವು ಅದ್ರ ಪಾಲನೆ ಪೋಷಣೆ ಮಾಡ್ಲಿಲ್ಲ ಅಂತಂದ್ರೆ ನಮ್ಮಂತ ಶತದಡ್ರು ಅಥವಾ ಮೂರ್ಖರು ಯಾರು ಇಲ್ಲ ಅಂತಾನೆ ಹೇಳ್ಬೇಕು. ಈಗ ಅಣ್ಣಯ್ಯ ಹೇಳ್ದಂಗೆ ನಾನು ಡಿಸೈಡ್ ಮಾಡ್ಬಿಟ್ಟಿದೀನಿ 6 ರಾಸ್ತನ್ ಸಾಕಣ ಅಂದೈತಲ್ಲ, ಇದು ಒಳ್ಳೇದೇ ಬಿಡು ಅಲ್ವಾ. ಇಲ್ಲ ಅದ ಮಾಡ್ಲೇಬೇಕು ಶಂಕರಣ್ಣ. ಯಾಕೆ ಅಂತ ಅಂದ್ರೆ ಒಂದು ಈಗ ನೋಡಪ್ಪ, ಈಗ ಮಳೆ ಬಿದ್ದಾಗ ನಾವು ಸ್ವಲ್ಪ ಭಂಗ ಮಾಡ್ತೀವಿ, ಕೆಲಸ ಮಾಡ್ತೀವಿ, ಏನೋ ಒಂದಷ್ಟು ಬರ್ತದೆ. ಉಳ್ದಂತ ಇನ್ನೇನ್ ಮಾಡ್ಬೇಕು? ಈಗ ಏನ್ ನಾವು ಕ್ರಾಸು ಇನ್ನೊಂದು ತಂದು ಸಾಕ್ತಿವ, ಅದ್ರ ಬದಲು ನಾಟಿ ಹಸ ಸಾಕನ್ ಬಿಡು. ಎಷ್ಟ್ ಬೇಕಾದ್ರೆ ದುಡ್ಡು ಕೊಡ್ತಾರಂತೆ ಲೀಟ್ರಿಗೆ. ಅಲ್ಲ ಅದೇ ಬಿಡು, ಈಗ ಒಸಿ ಡಿಮ್ಯಾಂಡ್ ಇಲ್ಲ ಅದಕ್ಕೆ. ನಾನ್ ಹೇಳಿಲ್ವಾ ನೀ ತಂದ್ ಸಾಕಂದಿದ್ಯ ಅಂತಂದ್ರೆ ನೀನೇ ಹೊರತಾಗ ತಗೊಂಡೋಗೋದ್ ಬೇಕಾಗಿಲ್ಲ, ಅವರೇ ಹುಡುಕೊಂಡ್ ಬರ್ತಾರೆ. ಅವ್ರೆ ಹುಡುಕೊಂಡ್ ಬರ್ತಾರೆ, ಯಾರ ಒಳ್ಳೆ ಹಾಲು ತಾಳಿ ತಾಳಿದ್ರು ಬೆಣ್ಣೆ ಮಾಡ್ಬಿಟ್ಟು ಮಾರಣ. ಅದು ನಿಜ, ಬೆಣ್ಣೆ ತಾಳಿದ್ರೆ ತುಪ್ಪ ಮಾಡಿ ಮಾರ ಬಿಡು. ಆಮೇಲೆ ಪೌಷ್ಟಿಕಾಂಶ ಇರುತ್ತೆ ಅಂದ್ರೆ ಜನ ಮುಗಿಬಿದ್ದು ತಗತಾರೆ ಅಲ್ವಾ. ಈಗ ಸರಿ ನೀನು ಮಿನಕ ಜನ ನೀನು ಬರೀ ಮಾತಲ್ಲೇ ಮನೆ ಕಟ್ಬೇಡ. ಹೇಳ್ತೀನಿ ಇವಾಗ ಬೇಸಿಗೆ ಅಂದ್ಬಿಟ್ಟು ರಾಗಿ ಕೆಲ್ಸ ಮಾಡಿದೀನಿ, ದೊಡ ದೊಡ ಬೇಗ ಬಂತಲ್ಲ ಮೀನಕ್ಕ ಅಂದಲ್ಲ, ಕೆಲ್ಸ ಇತ್ತು, ಬೆಲ್ಲ ಹಾಕ್ಬಿಟ್ಟು ಮನೆ ಬೆಲ್ಲನೆ ಹಾಕಿ ಮಾಡಿದೀನಿ, ಇಬ್ರು ತಿನ್ನಿರಂತೆ ಬನ್ನಿ. ನಡಿ ನಡಿ ಅಣ್ಣಯ್ಯ. ಹಳ್ಳಿಕಟ್ಟೆ ಪ್ರಸ್ತುತ ಕೃಷಿ ವಿದ್ಯಮಾನಗಳ ಕುರಿತ ಮಾತುಕತೆ ಕೇಳಿದಿರಿ. ಭಾಗವಹಿಸುತ್ತಾರೆ. ಭಾಗವಹಿಸಿದವರು ಅರಕಲಗೂಡು ವಿ ಮಧುಸೂದನ್, ಗೋರ ರವಿಶಂಕರ್ ಹಾಗೂ ಮೋಹನಾಕ್ಷಿ ಹೆಚ್. ರೈತ ಬಾಂಧವರೇ, ಇದರೊಂದಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ನಮ್ಮ ನಾಳಿನ ಕಿಸಾನ್ ವಾಣಿಯಲ್ಲಿ